ಇದು ಆಕಾಶವಾಣಿ ಮಂಗಳೂರು ಕೇಂದ್ರ. ಸಮಯ 6:50. ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳುಗರೆ, ಗೇರು ಕೃಷಿ ಅನುಭವದ ಕುರಿತು ಮೂಡಾಯೂರು ಈಶ್ವರಮಂಗಲದ ನಟೇಶ್ ಎಂ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ, ಅನಂತರ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಎಲ್ಲಿ ತಗೊಳ್ಳೋದು? ನಿಮ್ಮ ಕ್ವೆಶ್ಚನ್ ಮಾರ್ಕ್ಗೆ ಎಲ್ಲಿದೆ ಫುಲ್ ಸ್ಟಾಪ್? ನಿಮ್ಮ ಎಲ್ಲಾ ಒಕೇಶನ್ಸ್ ಗೂ ಸೂಟ್ ಆಗುವಂತಹ ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸಿಲ್ಕ್ಸ್, ರಾಜ್ ಪ್ಯಾಲೇಸ್, ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ, ಮುಲ್ಕಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಮೊದಲಿಗೆ ಗೇರು ಕೃಷಿ ಅನುಭವ. ಈ ಕುರಿತಾಗಿ ಮೂಡಾಯೂರು ಈಶ್ವರಮಂಗಲದ ನಟೇಶ್ ಎಂ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಟಿಎಸ್ ಪ್ರಸಾದ್. ನಟೇಶ್ ಅವರೇ ನಮಸ್ಕಾರ. ನಮಸ್ತೆ. ವಾಣಿಜ್ಯ ಬೆಳೆಯಾಗಿ ಗೇರು ಬೆಳೆಯನ್ನ ನೀವು ಬೆಳೀತಾ ಇದೀರಿ ಅಂತ ಕೇಳಿದೀವಿ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಬಂದಿರುವಂತಹದ್ದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಅಲ್ಟ್ರಾ ಡೆನ್ಸಿಟಿ ಪ್ಲಾಂಟಿಂಗ್ ಎನ್ನುವಂತಹದ್ದು, ಅತಿಸಾಂದ್ರ ಬೇಸಾಯ ಪದ್ಧತಿ. ಈ ಅತಿಸಾಂದ್ರ ಬೇಸಾಯ ಪದ್ಧತಿಯ ಒಂದು ವಿಶೇಷತೆ ಏನು ಮತ್ತು ಯಾವ ತಳಿ ಸೂಕ್ತ ಅಂತ ಹೇಳ್ತೀರಿ? ನಾವು 2012 ಗೇರು ಕೃಷಿ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಅದು ಮೊದಲು ಗೇರು ಮರ ಇದ್ದ ಜಾಗವೇ ಅದು, ಒಂದು 4 ಎಕರೆ ಜಾಗ, ಇಡೀ ಮೂರಕಲ್ಲಿನ ಪಣೆ ಎಲ್ಲ ಇದ್ದ ಜಾಗ. ಅದರಲ್ಲಿ ಒಟ್ಟು 4 ಎಕರೆಯಲ್ಲಿ ಸಾಧಾರಣ ಒಂದು 50-100 ಮರ ಇತ್ತು ದೂರ ದೂರ ಆಗಿ. ನಾವು ಕ್ರಮ ಪ್ರಕಾರವಾಗಿ ಮಾಡುವಂತ 2012 ಇದು ಅದಕ್ಕೆ ಹೊರಟೆವು. ಹಾಗೆ 2012 ಮೊದಲಿದ್ದ ಹಳೆ ಮರ ಎಲ್ಲ ತೆಗೆದೆವು, ಫುಲ್ ತೆಗೆದು. ಈಗ ಹಳೆ ಮರ ಇದ್ರೆ ಹೊಸ ಗಿಡ ನೆಟ್ಟಾಗ ಅದರಲ್ಲಿದ್ದ ಹುಳಗಳೆಲ್ಲ ಇದಕ್ಕೆ ಬಂದು ಕೃಷಿಗೆ ಸ್ವಲ್ಪ ತೊಡಕುಂಟಾಗ್ತದೆ. ಹಾಗಾಗಿ ಫುಲ್ ತೆಗೆದು ಇಡೀ ಜಾಗವನ್ನು ಪ್ಲಾಟ್ಫಾರ್ಮ್ ಮಾಡಿ ರಬ್ಬರ್ ಯಾವ ಕ್ರಮದಲ್ಲಿ ನೆಡ್ತಾರೆ ಅದೇ ಪ್ರಕಾರವಾಗಿ ಅತಿಸಾಂದ್ರ ಪದ್ಧತಿ ಅಂದ್ರೆ 10-10 ಫೀಟ್ಗೆ ಹಾಕುವುದು, ಒಂದು ಗಿಡದಿಂದ ಗಿಡಕ್ಕೆ ದೂರ ಉದ್ದ ಅಗಲ ಎಲ್ಲ 10 ಫೀಟ್. ಅದೇ ಕ್ರಮ ಪ್ರಕಾರವಾಗಿ 10 ಫೀಟ್ಗೆ ಇದು ಪ್ಲಾಟ್ಫಾರ್ಮ್ ಎಳೆದು ಗಿಡ ನೆಟ್ಟವು. ಇದರಲ್ಲಿ ತಳಿ ಮುಖ್ಯವಾಗಿ ಆಯ್ಕೆ ಮಾಡಬೇಕು, ತಳಿಯಲ್ಲಿ ಪ್ರಾಮುಖ್ಯತೆ ಇದೆ. ಎಲ್ಲ ತಳಿ ಇದಕ್ಕೆ ಸೂಕ್ತ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಉಳ್ಳಾಲ, ಭಾಸ್ಕರ್ ಇದೆಲ್ಲ ಎತ್ತರವಾಗಿ ಬೆಳೆಯುವುದು, ಅದಕ್ಕೆ ಜಾಗ ತುಂಬಾ ಬೇಕು. ಒಂದು ಕನಿಷ್ಠ 125-30 ಅಡಿ ಎಲ್ಲ ಬೇಕು. ಪ್ರೂನಿಂಗ್ ಮಾಡಿದ್ರೆ ಅದರಲ್ಲಿ ಚಿಗುರು ಬರ್ತದೆ, ಆದರೆ ಫಸಲಿಗೆ ನಮಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ನಮ್ಮ ಪುತ್ತೂರಲ್ಲಿ ಗೇರು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿಯ ವಿಜ್ಞಾನಿಗಳು ಇವರು ಗಂಗಾಧರ ನಾಯ್ಕ ಅಂತ, ಅವರು ನಮಗೆ ಬೇಕಾದ ಸಲಹೆ ಎಲ್ಲ ಕರೆಕ್ಟ್ ಕೊಟ್ಟರು. ಸದ್ಯನೇ ಇವರುದ್ರು ಅವರು ಡೈರೆಕ್ಟರ್, ನಮ್ಮ ಊರಿನವರೇ ಅವರು, ಈಶ್ವರಮಂಗಲದ ಹತ್ರದವರು. ಹಾಗೆ ಅವರು ನಮ್ಮ ಪ್ಲಾಟಿಗೆ ಬಂದು ನೋಡಿ ಯಾವ ತಳಿ ಇದಕ್ಕೆ ಸೂಕ್ತ ಅಂತ ಹೇಳಿ, ಅದರಲ್ಲಿ ಮುಖ್ಯವಾಗಿ VR3 ಅಂತ ವೃದ್ಧಾಚಲಂ ತಮಿಳುನಾಡು ವೆರೈಟಿ, ಮತ್ತೊಂದು ಸೆಲೆಕ್ಷನ್ 2 ಇದು ಆಯ್ಕೆ ಮಾಡಿದ್ದೇವೆ ನಾವು. ಮತ್ತೆ ಸ್ವಲ್ಪ ದೂರ ಗ್ಯಾಪ್ ಕೊಡ್ತಿದ್ರೆ ಅದಕ್ಕೆ ಉಳ್ಳಾಲ, ಭಾಸ್ಕರ ಮತ್ತು ವೆಂಗುರ್ಲ 4, ವೆಂಗುರ್ಲ 7, ಮತ್ತೆ ಒಂದು ಹೈಬ್ರಿಡ್ HN49 ಅದು ಆಯ್ಕೆ ಮಾಡಿದೆವು. ದೊಡ್ಡ ಆಗುವಂತ ಮರವು ಕೂಡ ಒಂದು 5 ವರ್ಷದಲ್ಲಿ ನಾವು ಆದಷ್ಟು ಫಸಲು ತೆಗಿಬಹುದು ಹತ್ತಿರ ನಾಟಿ ಮಾಡಿ ಕೂಡ. ಆದ್ರೆ 5 ವರ್ಷದ ನಂತರ ಒಂದೊಂದು ಮರ ನಾವು ತೆಗಿಬೇಕು, ಆ ಗಿಡ ಬೆಳಿಲಿಕ್ಕೆ ಅದಕ್ಕೆ ಜಾಗ ಬೇಕು. ಹಾಗೆ ನಾವು ಒಂದು 4 ಎಕರೆ ಪ್ರದೇಶದಲ್ಲಿ ಗೇರು ಬೆಳೆ ಪ್ರಾರಂಭ ಮಾಡಿದೆವು. ಈಗ ಒಂದು ತಳಿಯ ಗೇರು ಗಿಡವನ್ನು ನೆಡುವುದರ ಬದಲಿಗೆ 2 ಅಥವಾ 3 ತಳಿಯ ಮಿಶ್ರಣವನ್ನು ಯಾಕೆ ಮಾಡಬೇಕು? ಅದು ಮಿಶ್ರಣ ಮಾಡಿದ್ರೆ ನಮಗೆ ಕೆಲಸ ಸುಲಭ, ಯಾಕೆಂದ್ರೆ ಈ ಉಳ್ಳಾಲ 3 ಸಾಧಾರಣ ಡಿಸೆಂಬರ್ನಲ್ಲಿ ಕಾಯಿ ಬಿಡ್ಲಿಕ್ಕೆ ಶುರುವಾಗ್ತದೆ. ನಮಗೆ ಲೇಬರ್ ನನ್ನು ಉಳಿತಾಯ ಮಾಡಬಹುದು, ಯಾಕಂದ್ರೆ ಒಂದು 2-3 ಜನರ ಲೇಬರ್ ಇದ್ರು ಕೂಡ ನಮಗೆ ಸಾಧಾರಣ ಬೇರೆ ಬೇರೆ ತಳಿ ಆಯ್ಕೆ ಮಾಡಿದ್ರೆ ಡಿಸೆಂಬರ್ನಿಂದ ಏಪ್ರಿಲ್ ಮೇ ತನಕ ಬೀಜ ಆಗುವುದನ್ನು ಆಯ್ಕೆ ಮಾಡಿದ್ರೆ ಆ ಮೂರು ಲೇಬರ್ನಲ್ಲಿ ಇಡೀ ಹೊಂದಿಸಿಕೊಳ್ಳುವುದು. ಈಗ 4 ಎಕರೆ ಜಾಗದಲ್ಲಿ ಕೂಡ ಒಂದೇ ತಳಿ ಹಾಕಿದ್ರೆ ಹೆಕ್ಲಿಕ್ಕೆ 3 ಜನರ ಬದಲು 10 ಜನ ಬೇಕಾಗ್ಬೋದು ಒಮ್ಮೆಲೆ ಆದ್ರೆ. ಹಾಗೆ ನಾವು ಕೂಡ ಅದೇ ರೀತಿಯಲ್ಲಿ ಹೋದೆವು. ಒಂದು 1,500 ಗಿಡದಲ್ಲಿ ಒಂದು 500, 300, 500 ಹಾಗೆ ಬೇರೆ ಬೇರೆ ತಳಿ ಆಯ್ಕೆ ಮಾಡಿದೆವು. ಅದೇ ರೀತಿ ನಾಟಿ ಮಾಡಿದೆವು. ನಮಗೆ ಉಳ್ಳಾಲ 3 ಡಿಸೆಂಬರ್ ಜನವರಿಯಲ್ಲಿ ಆಗ್ತದೆ, VRI ಫೆಬ್ರವರಿ ನಂತರ ಆಗ್ತದೆ, ಭಾಸ್ಕರಲ್ಲಿ ಸ್ವಲ್ಪ ಲೇಟಾಗಿ ಆಗ್ತದೆ, ವೆಂಗುರ್ಲ 7 ಕೂಡ ಹಾಗೆ. ಹಾಗಾಗಿ ಯಾರು ಕೃಷಿ ಮಾಡ್ತಿದ್ರು ಕೂಡ ಸ್ವಲ್ಪ ಬೇರೆ ಬೇರೆ ತಳಿಗಳನ್ನು ಹಾಕಬೇಕು. ಮತ್ತೆ ಅದರಲ್ಲಿ ಮುಖ್ಯವಾಗಿ ತಳಿಗಳನ್ನು ಮಿಕ್ಸ್ ಮಾಡಿ ಹಾಕಬಾರದು, ಪ್ಲಾಟ್ ಪ್ಲಾಟ್ ಬೇರೆ ಬೇರೆ ಹಾಕಬೇಕು. ಯಾಕಂದ್ರೆ ಆಗ ಆ ಬೀಜ ಆಗುವ ಟೈಮಲ್ಲಿ ಅದರ ಬುಡಕ್ಕೆ ಮಾತ್ರ ಹೋದ್ರೆ ಸಾಕು. ಆಮೇಲೆ ಈಗ ಪೋಷಕಾಂಶದ ನಿರ್ವಹಣೆ ಯಾವ ರೀತಿ ಮಾಡುವಂತದ್ದು? ಈಗ ಮೊದ್ಲೆಲ್ಲ ಅಂದ್ರೆ ಗೇರು ಬೆಳೆ ಅಂತ ಹೇಳಿದ್ರೆ ಒಂದು ಗುಡ್ಡದ ಬೆಳೆ, ಗೇರು ಮರ ಗೇರು ಗುಡ್ಡ, ಗೇರು ತೋಟ ಅಂತ ಹೇಳಲಿಕ್ಕಿಲ್ಲ ಮೊದಲು, ಎಲ್ಲ ಗೇರು ಗುಡ್ಡಗೂ ಹೋಗುದು ಬೀಜ ಹಾಕುದು. ಅದು ಯಾವಾಗ ಈ ಏಪ್ರಿಲ್ ಮಕ್ಕಳಿಗೆ ರಜೆ ಸಿಕ್ಕುವ ಟೈಮಲ್ಲಿ ಬಲ್ಲೆ ಕಡ್ದು ರೆಡಿ ಮಾಡುದು, ಅದಕ್ಕೆ ಅದಕ್ಕಿಂತ ಮೊದಲು ಆ ಗುಡ್ಡಕ್ಕೆ ಹೋಗ್ಲಿಕ್ಕಿಲ್ಲ. ಈಗ ಹಾಗಲ್ಲ, ಈಗ ಅಂದ್ರೆ ಅದು ಕ್ರಮ ಪ್ರಕಾರ ಕೃಷಿಯಾಗಿದೆ. ಪೋಷಕಾಂಶ ಅಂದ್ರೆ ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ಸವರ್ತೇವೆ ಗಿಡವನ್ನು, ಪ್ರೂನಿಂಗ್ ಮಾಡ್ತೇವೆ. ಮೇ ತಿಂಗಳು ಲಾಸ್ಟ್ಗೆ ಸಾಧಾರಣ ಮುಗಿತದೆ ಬೀಜ. ಮೇ ಮುಗ್ದ ಮೇಲೆ ಒಂದು ಗಿಡಕ್ಕೆ ಶೇಪ್ ಕೊಡ್ತೇವೆ, ಪ್ರೂನಿಂಗ್ ಮಾಡಿ ಆ ಇದ್ದ ಸೊಪ್ಪನ್ನೆಲ್ಲ ಬುಡಕ್ಕೆ ಹಾಕ್ತೇವೆ. ಹಾಕಿ ನಂತರ ಕೋಳಿ ಗೊಬ್ಬರ ಕೊಡ್ತೇವೆ ಫಸ್ಟ್. ಈಗ ನಮ್ಮ ಈಗ ಮರಕ್ಕೊಂದು 10 ವರ್ಷ ಆಯ್ತು, 2012 ಈಗ 22 ಹತ್ತು ವರ್ಷ ಆಯ್ತು. ಒಂದು ಅರ್ಧ ಬಟ್ಟಿ ಕೋಳಿ ಗೊಬ್ಬರ ಮಾತ್ರ ಈಗ ಫಸ್ಟ್ ಗೆ ಕೊಡುದು. ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ NPK 3 ಕೂಡ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇವೆ ಈಗ. ಅದಲ್ಲದೆ ಇದಕ್ಕೆ ಚಿಗುರುವ ಸಮಯದಲ್ಲಿ ಕೆಲವು ಕೀಟಗಳ ಬಾಧೆ ಉಂಟು, ಹಾಗಾಗಿ ಇದಕ್ಕೆ ಸ್ಪ್ರೇ ಕೊಡ್ತೇವೆ. ಸ್ಪ್ರೇ ಕೊಡುವಾಗ ಅದರಲ್ಲಿ ಕೂಡ ವಾಟರ್ ಸಾಲಿಬಲ್ NPK 19 ಅಂತದ್ದನ್ನೆಲ್ಲ ಕೂಡ ಅಥವಾ ನ್ಯೂಟ್ರಿಯಂಟ್ ಕೆಲವು ಮಿಕ್ಸ್ ಮಾಡಿ ಕೊಡ್ತೇವೆ. ಇದರಿಂದ ಫಸಲಿನಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ಗೇರು ಕೃಷಿಯಲ್ಲಿ ಪ್ರಮುಖವಾಗಿ ಎದುರಿಸುವಂತಹದ್ದು ಟೀ ಮಸ್ಕಿಟೋ, ಟೀ ಸೊಳ್ಳೆ ಮತ್ತು ಕಾಂಡ ಕೊರಿಯುವಂತಹ ಹುಳ, ಇವೆರಡರ ನಿರ್ವಹಣೆ ಹೇಗೆ? ಟೀ ಮಸ್ಕಿಟೋ ಶುರುವಾಗುದು ಅಂದ್ರೆ ಸಾಧಾರಣ ಅಕ್ಟೋಬರ್ ತಿಂಗಳ ನಂತರ. ಹೌದು, ಚಿಗುರು ಬರುವಾಗ ನಂತರ. ಅಕ್ಟೋಬರ್ ತಿಂಗಳು ಸಾಧಾರಣ ಒಂದು 20 ತಾರೀಕು ಕಳೆದು ಸಾಧಾರಣ ಬಿಸಿಲು ಇರುವಾಗ, ಮಳೆ ಇದ್ರೆ ಗಿಡ ಚಿಗುರುದಿಲ್ಲ, ಬಿಸಿಲು ಇರುವಾಗ ಚಂದ ಚಿಗುರು ಕೆಂಪು ಬರ್ತದೆ, ತೋಟ ಫುಲ್ ಕೆಂಪು ಕಾಣ್ತದೆ ಒಮ್ಮೆ. ಆ ಟೈಮಲ್ಲಿ ನಮಗೆ ಶುರು ಆಗ್ತದೆ ಇದಕ್ಕೆ ಟೀ ಸೊಳ್ಳೆಯ ಹಾವಳಿ. ಅದಕ್ಕೆ ನಮಗೆ ಯಾವುದೇ ಸಾವಯವದಲ್ಲಿ ಅದಕ್ಕೆ ಪರಿಹಾರ ಇಲ್ಲ, ಯಾವ್ದಾದ್ರು ರಾಸಾಯನಿಕ ಸಿಂಪಡಣೆ ಮಾಡಲೇಬೇಕು. ನಾವು ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ 200 ಲೀಟರ್ ನೀರಿಗೆ 120 ml ನಷ್ಟು ಲ್ಯಾಂಬ್ಡಾ ಸಿಲೋತ್ರಿನ್ ಅಂತ ಕೆಮಿಕಲ್ ಇನ್ಸೆಕ್ಟಿಸೈಡ್ ಅದನ್ನು ಹಾಕಿ ಸ್ಪ್ರೇ ಮಾಡ್ತೇವೆ. ಅಂದ್ರೆ ಜಾಸ್ತಿ ಸ್ಪ್ರೇ ಬೇಡ, ಮಿಸ್ಟ್ ಸ್ಪ್ರೇ ಕೊಟ್ಟರೆ ಆಯ್ತು ಗಿಡಕ್ಕೆ, ಆ ಚಿಗುರಿಗೆ ಮಾತ್ರ ಸಾಕು, ಗಿಡಕ್ಕೆ ಬೇಡ. ಹಾಗೆ 2 ಅಥವಾ 3 ಸಲ ಸ್ಪ್ರೇ ಕೊಡಬೇಕಾಗ್ತದೆ, ಇಲ್ಲದಿದ್ರೆ ಈ ಕೀಟದ ಹಾವಳಿಯಿಂದಾಗಿ ಒಂದು 70% ಕೂಡ ಕಳೆದುಕೊಂಡದುಂಟು. ನಾವು ಹಾಗೆ 1 ವರ್ಷ ಕೂಡ ಇದು ಸಾವಯವ ಮಾಡುವ ಅಂತ ಹೇಳಿ ಬೇವಿನ ಎಣ್ಣೆ ಅದಿದ್ದು ಸ್ಪ್ರೇ ಮಾಡಿದ್ದೇವೆ, ನಮ್ಮ ಫುಲ್ ಕ್ರಾಪ್ ಲಾಸ್ ಆಯ್ತು. ಅದರ ನಂತರ ಈಗ ನಾವು ಹೊಂದಿಕೊಂಡು ಯಾವುದು ಈ ಚಿಗುರು ಕಾಣುವಾಗ ಅದಕ್ಕೆ ಬೇಕಾದ ಹಾಗೆ ಸ್ಪ್ರೇ ಕೊಡ್ತಾ ಇದ್ದೇವೆ. ಈ ಚಿಗುರಿದಾದ ನಂತರ ಹೂ ಬಿಡುವ ಸಮಯದಲ್ಲಿ ಕೂಡ ಇದರ ಸಮಸ್ಯೆ ಬರ್ತದೆ, ಟೀ ಸೊಳ್ಳೆದು, ಇದರ ನಿರ್ವಹಣೆ? ಹೌದು, ಅದಕ್ಕೆ ಕೂಡ ಸ್ಪ್ರೇ ಕೊಡಬೇಕಾಗ್ತದೆ. ಅಂದ್ರೆ ಫಸ್ಟ್ ಗೆ ಕೊಟ್ಟದ್ದಲ್ಲ, ನಾವು ಚೇಂಜ್ ಮಾಡ್ತಾ ಬೇಕಾಗ್ತದೆ. ಒಂದೇ ಕೀಟನಾಶಕವನ್ನು ಸ್ಪ್ರೇ ಮಾಡಿದ್ರೆ ಆ ಕೀಟಕ್ಕೂ ಕೂಡ ಅದರ ವಿರುದ್ಧವಾದಂತಹ ಹೋರಾಡುವಂತ ಶಕ್ತಿ ಬೆಳೀತದೆ ಅದರ ದೇಹದಲ್ಲೂ ಕೂಡ. ಹಾಗಾಗಿ ನಾವು ಆ ಟೈಮಿಗೆ ಯಾವ್ದು ಬೇಕು ಅದನ್ನು ನೋಡಿಕೊಂಡು, ಅಗತ್ಯಕ್ಕಿಂತ ಜಾಸ್ತಿ ಬೇಡ, ಪರಿಮಿತಿ ಇಟ್ಟುಕೊಂಡು ಅದಕ್ಕೆ ಬೇಕಾದ ಸ್ಪ್ರೇ ಕೊಡಬೇಕು. ಮತ್ತೆ ಗೇರುವಿನಲ್ಲಿ ಈ ಹೂ ಬಂದಾಗ ಅದಕ್ಕೆ ಬೇಕಾಗುವಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಸ್ಪ್ರೇ ಕೊಡುವುದರ ಮೂಲಕ ಒಳ್ಳೆ ಫಸಲು ಪಡಿಬಹುದು. ಅಂದ್ರೆ 200 ಲೀಟರ್ ನೀರಿಗೆ 2 ಕೆಜಿ ಯೂರಿಯಾ, ಫಸ್ಟ್ ಸ್ಪ್ರೇಗೆ 2 ಕೆಜಿ ಯೂರಿಯಾ ಹಾಕಿ ಸ್ಪ್ರೇ ಕೊಡುದು. ಎರಡನೇ ಸ್ಪ್ರೇ ಸಾಧಾರಣ ಈಗ ಅಕ್ಟೋಬರ್ ಫಸ್ಟ್ ಲಾಸ್ಟ್ಗೆ ಕೊಟ್ರೆ ಎರಡನೇ ಸ್ಪ್ರೇ ಒಂದು ನವೆಂಬರ್ ಡಿಸೆಂಬರ್ ಅಲ್ಲಿ ಕೊಡುದು, ಆಗ ಅದಕ್ಕೆ 19 ಅಂತ ವಾಟರ್ ಸೋಲಬಲ್ ಗೊಬ್ಬರ ಸಿಗ್ತದೆ. ಅದು 200 ಲೀಟರ್ಗೆ 1 ಕೆಜಿ ಹಾಕುದು. ಮತ್ತೆ ಯಾವ್ದಾದ್ರು ಮೈಕ್ರೋ ನ್ಯೂಟ್ರಿಯಂಟ್ಸ್ ಒಂದು 1/2 ಕೆಜಿ, ಈಗ ನಾಗಾರ್ಜುನ್ ಕಂಪನಿ ಅವರದು ಗ್ರೋತ್ ಅಂತ ಬರ್ತದೆ, ಅಂತದ್ದೆಲ್ಲ ಯಾವ್ದಾದ್ರು ಅದರಲ್ಲಿ ಜಿಂಕ್ ಬೋರನ್ ಅಂತದ್ದಿರುವುದು ಹಾಕಿ ಸ್ಪ್ರೇ ಕೊಡಬೇಕು. ನಂತರ ಪುನಃ ಹೂ ಬಂದ ನಂತರ ಕೂಡ ಒಂದು ಸ್ಪ್ರೇ ಬೇಕಾಗ್ತದೆ. ಹೂವಿನ ಸಂದರ್ಭದಲ್ಲಿ ಕೂಡ ಒಂದು ಸ್ಪ್ರೇ ಕೊಟ್ಟರೆ ಫಸಲು ಉತ್ತಮವಾಗಿ ಬರ್ತದೆ, ಗೊಂಚಲಾಗಿ ಫಸಲು ಸಿಗ್ತದೆ ನಮಗೆ. ಬುಡಕ್ಕೆ ಗೊಬ್ಬರ ಕೊಡುವುದರ ಬದಲಿಗೆ ಎಲೆಗೆ ಸ್ಪ್ರೇ ಕೊಡುವಂತಹದ್ದು ಏನು ಅನುಕೂಲತೆ ಇದೆ ಇದರಲ್ಲಿ? ಬುಡಕ್ಕೆ ನಾವು ಗೊಬ್ಬರ ಕೊಟ್ಟರೆ ನಿಧಾನವಾಗಿ ಸಿಗ್ತದೆ, ಆದ್ರೆ ಈ ಚಿಗುರಿ ಬರುವಾಗ ಕೂಡ್ಲೆ ಸಿಕ್ತದೆ, ತಕ್ಷಣ ಗೊತ್ತಾಗ್ತದೆ ನಮಗೆ. ಈಗ ಸ್ಪ್ರೇ ಮಾಡಿ ಒಂದು 3-4 ದಿವಸ ಅಲ್ಲಿ ಅದರ ಗ್ರೋತ್ ಗೊತ್ತಾಗ್ತದೆ. ಅಂದ್ರೆ ಆ ಎಲೆಯನ್ನು ನೋಡುವಾಗ ಅದರ ನಾವು ಕೊಟ್ಟದ್ದಲ್ಲಿ ಫಲಿತಾಂಶ ಉಂಟು ನಮ್ಗೆ ಕಾಣುವ ಗೊತ್ತಾಗ್ತದೆ, ಪ್ರಮಾಣ ಕೂಡ ಕಡಿಮೆ ಸಾಕಾಗ್ತದೆ. ಈ ಕಾಂಡ ಕೊರೆಯುವ ಹುಳದ ಬಗ್ಗೆ ಹೇಳಿ, ಇದರ ಒಂದು ನಿರ್ವಹಣೆ. ಕಾಂಡ ಕೊರೆಯುವ ಹುಳದ್ದು ನಿರ್ವಹಣೆ ನಮಗೆ ಬಾರಿ ಕಷ್ಟ ಆಗಿದೆ. ಯಾಕೆಂತ ಹೇಳಿದ್ರೆ ಫಸ್ಟ್ ಗೆ ನಾವು ನಿರ್ವಹಣೆ ಮಾಡ್ತಿದ್ವಿ ಸಣ್ಣ ಗಿಡ ಆಗುವಾಗ ಗೊತ್ತಾಗ್ತದೆ, ಈಗ ದೊಡ್ಡ ಮರ ಆಗುವಾಗ ಅದರ ಒಂದು ಸೈಡ್ ಫುಲ್ ಈ ಕಾಂಡ ಕೊರಕ ಹುಳ ಮೇಲೆ ಹೋಗಿರ್ತದೆ, ಅದರ 1/2 ವರ್ಷ 3/4 ವರ್ಷ ಕೂಡ ಅದರ ಬೇರು ಮುಗ್ದಿರ್ತದೆ. ಮತ್ತೆ ಈ ಮರ ಹಳದಿ ಆದ್ಮೇಲೆ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ನಮಗೆ ಪ್ರತಿ ವರ್ಷ ಕೂಡ ಒಂದು 15-20 ಮರ ಎಲ್ಲ ಇದರಲ್ಲಿ ಹೋಗ್ತಾ ಉಂಟು. ಆದ್ರೆ ಈಗ ನಾವು ಅದನ್ನು ಫಿಲ್ ಮಾಡ್ಲಿಕ್ಕಿಲ್ಲ, ಗ್ಯಾಪ್ ಫಿಲ್ ಮಾಡ್ಲಿಕ್ಕಿಲ್ಲ. ಈಗ ಅತಿ ಸಾಂದ್ರತೆ ಇದ್ದ ಕಾರಣ ಗಿಡಗಳು ಒಂದಕ್ಕೊಂದು ಕವರ್ ಆಗ್ತಾ ಉಂಟು. ಗೇರು ಕೃಷಿ ಅಲ್ಲದೆ ನೀವು ಅಡಿಕೆ ಕೃಷಿಯನ್ನು ಕೂಡ ಮಾಡ್ತಾ ಇರುವಂತಹದ್ರು, ವಿಶೇಷವಾಗಿ ಅಡಿಕೆಯಲ್ಲಿ ಬೇರು ಹುಳದ ಬಾಧೆಯು ಕೂಡ ಸಾಕಷ್ಟು ಇದೆ ಅಂತ ಕೇಳಿದೀವಿ. ಇದರ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಹೇಗೆ ಮತ್ತೆ ಯಾವ ರೀತಿ ಹಾನಿ ಉಂಟಾಗ್ತಾ ಇದೆ? ಹೌದು, ಇದು ನಮ್ಮದು ಎಲ್ಲ ತೋಟದಲ್ಲಿ ಇಲ್ಲ ಬೇರು ಹುಳ. ಒಂದು ಮೊದಲಿಂದ ಒಂದು ಗದ್ದೆ ತೋಟ ಇತ್ತು, ಅದರಲ್ಲಿ ಮಣ್ಣು ಅಂತ ಹೇಳಿ ಹೊಯ್ಗೆ ಮಣ್ಣು, ಮರಳು ಮಣ್ಣು. ಈ ಬೇರುಳ ಬರೋದು ಗಟ್ಟಿ ಮಣ್ಣಿಗೆ ಬರುದಿಲ್ಲ, ಈ ಹೊಯ್ಗೆ ಮಣ್ಣು ಮರಳು ಮಣ್ಣಿಗೆ ಮಾತ್ರ ಬರುವಂತದ್ದು. ನಮ್ಮಲ್ಲಿ ಹಾಗೆ ಅದು ಆ ಒಂದು ತಟ್ಟಲ್ಲಿ ಒಂದು 500 ಮರ ಇತ್ತು. ಅದು ಕ್ರಮೇಣ ಮರ ಕಡಿಮೆ ಆಯ್ತು, ನೋಡುವಾಗ ಹಳದಿಯಾಗಿದೆ ಮರ. ಅದು ಎಷ್ಟಂದ್ರೆ ಮರ ದೂಡುವಾಗ ಬೀಳ್ತಾ ಉಂಟು, ಅಷ್ಟರ ಮಟ್ಟಿಗೆ ಹೋಗಿದೆ. ಎಂತ ಮಾಡುದು ಅಂತೇಳಿ ನೋಡುವಾಗ ನಾವು ಕಾಸರಗೋಡಿಗೆ ಹೋದೆವು CPCRIಗೆ, ಅಲ್ಲಿ ಒಂದು ಕೃಷಿ ಮೇಳ ಇತ್ತು. ಅಲ್ಲಿ ಹೋಗಾಗ ಅಲ್ಲಿ ದೊಡ್ಡ ಬ್ಯಾನರ್ ಎಲ್ಲ ಹಾಕಿದ್ದಾರೆ, ಬೇರು ಹುಳದ ಬಗ್ಗೆ ನಿರ್ವಹಣೆ ಹೇಗೆ, ಕೃಷಿಕರಿಗೆ ಜಾಗೃತಿ ಮೂಡಿಸುವ ಬಗ್ಗೆ ಅಲ್ಲಿ ಹಾಕಿದ್ರು. ಹಾಗೆ ಅಲ್ಲಿ ಹೋಗಿ ನಮ್ಮಲ್ಲಿ ಕೂಡ ಈ ಸಮಸ್ಯೆ ಉಂಟಲ್ಲ ಎಂತ ಮಾಡುದು ಅಂತ ಹೇಳಿ ಅಲ್ಲಿ ಕೇಳುವಾಗ, ಅಲ್ಲಿ ಅವರು ರಾಜಕುಮಾರ್ ಅಂತ ಸೈಂಟಿಸ್ಟ್ ಇದ್ದಾರೆ, ಅವರು ಕೂಡಲೇ ಸ್ಪಂದಿಸಿದ್ರು ಇದಕ್ಕೆ. ಕೂಡಲೇ ನಾನು ಹೋಗಿ 2 ದಿವಸ ಅಲ್ಲಿ ಬಂದ್ರು, ನಮ್ಮ ತೋಟಕ್ಕೆ ಬಂದು ನೋಡಿದ್ರು, ನೋಡಿ ಅಗತ್ಯ ಮಾಡಿದ್ದೆ ಹುಳ ಸಿಕ್ಕಿತ್ತು. ಆಗ ಅವರಿಗೆ ಸ್ಪಷ್ಟ ಆಯ್ತು ಇದು ಹೌದು ಬೇರು ಹುಳ ಹೌದು. ಅವರು ಎಂತ ಮಾಡಿದ್ರು ಅಂದ್ರೆ ಅಲ್ಲಿ ಒಂದು ಪ್ರಯೋಗ ಮಾಡ್ತಾ ಇದ್ರು, ನಮಟೋಡ್ ಅಂತ ಜಂತು ಹುಳ, ಇದನ್ನು ನೀವು ಬುಡಕ್ಕೆ ಹಾಕ್ಬೇಕು, ಖಾಲಿ ಹಾಕಿದ್ರೆ ಸಾಕಾಗುದಿಲ್ಲ, ಜಂತು ಹುಳ ನಿವಾರಕವನ್ನು ಹಾಕಬೇಕು. ಹೌದು, ಜಂತು ಹುಳವನ್ನಲ್ಲ, ಜಂತು ಹುಳ ನಿವಾರಕವನ್ನು ಹಾಕಬೇಕು. ಅಂದ್ರೆ ಅದು ಕೂಡ ಒಂದು ಸೂಕ್ಷ್ಮ ಜೀವಿ, ಅದು ಈ ಮಣ್ಣಿಗೆ ನಾವು ಹಾಕಿದ್ರೆ ಅದು ಈ ಬೇರು ಹುಳವನ್ನು ಅದರ ಒಳಗೆ ಪ್ರವೇಶಿಸಿ ಅದನ್ನು ಕೊಲ್ತದೆ. ಹಾಗೆ ಅದರ ಬಗ್ಗೆ ವಿವರ ಎಲ್ಲ ಕೊಟ್ಟರು ನಮಗೆ, ಮತ್ತೆ ಅದೇ ಪ್ರಕಾರವಾಗಿ ಮಾಡಿದೆವು, ಒಮ್ಮೆ ಅಗತ್ಯ ಮಾಡಿದೆವು. ಏನದು ರಾಸಾಯನಿಕ? ರಾಸಾಯನಿಕ ಅಂತ ಅಲ್ಲ, ಅದು ಅದೊಂದು ಜೀವಿ, ಅದು ಸಣ್ಣ ಸೂಕ್ಷ್ಮ ಜೀವಿ, ರಾಸಾಯನಿಕ ಅಲ್ಲ ಜೀವಿ, ಅದು ಸೂಕ್ಷ್ಮ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಕಾಣ್ತದೆ ಜೀವಿ. ಅದನ್ನು ನಾವು ಪ್ರತಿ ಬುಡಕ್ಕೂ ಕೂಡ 2 ರಂಧ್ರ ಮಾಡಿ ಅದಕ್ಕೆ ಹಾಕಿ ಮುಚ್ಚುದು, ನೀರು ಲಿಕ್ವಿಡ್, ಅದು ಲಿಕ್ವಿಡ್ ಅಲ್ಲಿ ಇರುದು, ನೀರಲ್ಲಿ ಇರುದು. ಅದು ಈ ಬೇರು ಹುಳ ಎಲ್ಲಿ ಉಂಟು ಅಲ್ಲಿಗೆ ಹೋಗಿ ಅದನ್ನು ಅಟ್ಯಾಕ್ ಮಾಡುತ್ತದೆ. ಒಮ್ಮೆ ಮಾಡಿದ್ರೆ ಸಾಕಾಗುದಿಲ್ಲ, ವರ್ಷಕ್ಕೊಂದು 2-3 ಬಾರಿ ಹಾಗೆ ಒಂದು 3 ವರ್ಷ ನಾವು ಮಾಡಿದೆವು. ಮಾಡಿ ಈಗ ಒಂದು 500 ಮರ ಇದ್ದದಲ್ಲಿ ಒಂದು 300 ಮರ ಉಳಿಸಿದ್ದೇವೆ, 200 ಮರ ಹೋಗಿದೆ. ನಿರಂತರವಾಗಿ 3 ವರ್ಷವೂ ಕೂಡ ಮಾಡಬೇಕು? ಹೌದು ಹೌದು, ಒಮ್ಮೆ ಮಾಡಿದ್ರೆ ಸಾಕಾಗುದಿಲ್ಲ, ಯಾಕೆಂದ್ರೆ ಹೇಳಿದ್ರೆ ಅದರ ಜೀವನ ಚಕ್ರ ಹಾಗಿರ್ತದೆ. ಈ ಹುಳದ್ದು ಮೇ ತಿಂಗಳಲ್ಲಿ ಹೊರಗೆ ಬರ್ತದೆ, ದುಂಬಿಯಾಗಿ ಬರ್ತದೆ, ಪುನಃ ಮೊಟ್ಟೆ ಇಡ್ತದೆ. ಒಮ್ಮೆ ಮೊಟ್ಟೆ ಇಡುವಾಗ ಲೆಕ್ಕ ಇಲ್ಲ ಅದಕ್ಕೆ ಎಷ್ಟು ಅಂತ, 100-200 ಸಾವಿರ ಎಷ್ಟು ಇಡ್ಬೋದು. ಹಾಗಾಗಿ ನಾವು ಕ್ರಮೇಣ ತುಂಬಾ ಸಾಲ ಮಾಡ್ತಾ ಇದ್ರೆ ನಮಗೆ ಅದರ ಫಲಿತಾಂಶ ಸಿಗ್ತದೆ. ಇನ್ನೊಂದು ವಿಚಾರ, ಗೆಡ್ಡೆ ಗೆಣಸಿನ ಒಂದು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಯಾರು ಒಂದು ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ರಿ ಅಂತ, ಇದರ ಒಂದು ವಿಶೇಷತೆ ಏನೇನು, ವೈವಿಧ್ಯತೆ ಇದೆ ಈ ಬಗ್ಗೆ ಹೇಳಿ. ಗೆಡ್ಡೆ ಗೆಣಸು ಅಂದ್ರೆ ಅದೊಂದು ಹವ್ಯಾಸ ನಂದು. ಕೆಲವೆಲ್ಲ ಮೊದಲು ನಮ್ಮೂರಲ್ಲಿ ಕೇನೆ, ಸುವರ್ಣಗಡ್ಡೆ ಅಂತ ಹೇಳಿದ್ರೆ ಅದು, ಮತ್ತೆ ಕೆಸವು ಅಂತದ್ದೆಲ್ಲ ತುಂಬಾ ಇತ್ತು. ಮತ್ತೆ ನಾನಂದ್ರೆ ಕೆಲವು ಅದರಲ್ಲಿ ಕೆಸವಿನಲ್ಲಿ ಒಂದಲ್ಲ, ತುಂಬಾ ವೆರೈಟಿ ಉಂಟು. ಕಲಶ ಕೆಸವು ಅಂತ ಉಂಟು, ತುರಿಸದ್ದೇ ತುಂಬಾ ಜಾತಿ ಉಂಟು. ಅದರಲ್ಲಿ ಸೊಪ್ಪು, ಅದರ ಸೊಪ್ಪು ದಂಟು, ಗೊಜ್ಜಿಗೆ, ಪಲ್ಯ, ಸಾಂಬಾರಿಗೆ ಅಂತದ್ದು ಅಂತದ್ದೆಲ್ಲ ಉಂಟು. ಅದರಲ್ಲಿ ಮರಗೆಣಸಲ್ಲಿ ತುಂಬಾ ವಿಧ ಉಂಟು, ಕೆಂಪಿಂದು, ಬಿಳಿದು, ಅರಾರೂಟು ಹೂವೆ ಅಂತ ಹೇಳ್ತಾರೆ, ಅದರಲ್ಲಿ ಕೆಂಪಿಂದು, ಬಿಳಿದು, ಹಾಗೆ ತುಂಬಾ ಉಂಟು. ಮತ್ತೆ ಒಂದು ಕೂರಿಕೆ ಅಂತ ಹೇಳ್ತಾರೆ, ಸಾಂಬ್ರಾಣಿ ಗಡ್ಡೆ ಅಂತ ಹೇಳ್ತಾರೆ, ಅದು ಕೂಡ ಬಾರಿ ಒಳ್ಳೇದು ನಮ್ಮ ಗಸಿಗೆ. ಹೌದು, ಚಿಕ್ಕ ಸಣ್ಣ ಗಡ್ಡೆ, ಅದು ಗಸಿಗೆ ಅಂತದಕ್ಕೆಲ್ಲ ಬಾರಿ ಒಳ್ಳೆ. ನಮ್ಮ ಬಟಾಟೆಯ ಬದಲು ಅದರ ಉಪಯೋಗ ಬಳ್ಳಿಯಲ್ಲಿ ಅಲ್ಲ, ಅದು ಗಡ್ಡೆ ನಾವು ನೆಟ್ಟೊಂದು 5-6 ತಿಂಗಳಲ್ಲಿ ಸಿಗ್ತದೆ. ಅದನ್ನೆಲ್ಲ ಇಟ್ಟುಕೊಳ್ಬಹುದು ನಾವು, ಅಂದ್ರೆ ಬರಗಾಲದ ಆಪತ್ ಬಾಂಧವ ಅಂತ ಹೇಳ್ಬಹುದು ಈ ಗಡ್ಡೆಯನ್ನು. ಯಾಕಂದ್ರೆ ಅದಕ್ಕೆ ಹಂದಿ ಮತ್ತೆ ಹೆಗ್ಗಣ ಬಿಟ್ರೆ ಬೇರೇನು ಕೀಟ ಬಾಧೆ ಯಾವುದೂ ಇಲ್ಲ. ಮನೆಯ ಸುತ್ತಮುತ್ತ ಗ್ರೋ ಬ್ಯಾಗ್ ಗಳಲ್ಲಿ ಕೂಡ ಬೆಳಿಬಹುದು? ಖಂಡಿತ ಬೆಳಿಬಹುದು, ಗ್ರೋ ಬ್ಯಾಗ್ ಗಳಲ್ಲಿ ಬೆಳಿಬಹುದು. ಅದೇ ಉತ್ತಮ ಗಟ್ಟಿ ಮಣ್ಣು ಆಗಬಾರದು ಇದಕ್ಕೆ, ಇದಕ್ಕೆ ಒಂದು ಚರಳು ಮಿಶ್ರಿತ ಮಣ್ಣಿದ್ರೆ ಬೆಳಿಬಹುದು. ಸುಡು ಮಣ್ಣಿನ ಉಪಯೋಗದ ಬಗ್ಗೆ ಹೇಳಿ, ಸಾಮಾನ್ಯವಾಗಿ ಗಡ್ಡೆ ತರಕಾರಿಗಳಿಗೆ ಸುಡು ಮಣ್ಣು ಹಾಕಿದ್ರೆ ಒಳ್ಳೇದು ಅಂತ ಹೇಳುವಂತ. ಹೌದು, ಅದು ಸುಡು ಮಣ್ಣು ಉಪಯೋಗ ಮಾಡ್ತೇವೆ ನಾವು ಸಹ. ಆದ್ರೆ ಈ ಗಡ್ಡೆ ತರಕಾರಿ ಅಂತ ಸಣ್ಣ ಮಟ್ಟಿಗೆ ಮಾಡ್ತೇವೆ. ಮೊದಲು ಇಡೀ ತೋಟಕ್ಕೆ ಸುಡು ಮಣ್ಣೆ ಹಾಕ್ತಿದ್ವು, ಅಡಿಕೆ ತೋಟಕ್ಕೆ ಕೂಡ ಪೊಟ್ಯಾಷಿನ ಅಂಶ ಅಧಿಕ ಉಂಟು ಅಂತ ಹೇಳಿ ಸುಡು ಮಣ್ಣು ಬೂದಿ. ಇವಾಗ ಕೆಲಸಗಾರ ಸಮಸ್ಯೆಯಿಂದಾಗಿ ಪೊಟ್ಯಾಷಿನ ಬದಲು ನಾವು ರಾಸಾಯನಿಕ ಪೊಟ್ಯಾಷಿನ್ ಇದು ಬಳಸಬೇಕಾಗ್ತದೆ. ಈ ಸುಡು ಮಣ್ಣಿನ ಬದಲು ಬೂದಿ ಎಲ್ಲ ಕಡಿಮೆ, ಹೌದು, ಇದು ಪೊಟ್ಯಾಷ್ MOP ಅನ್ನು ಬಳಸಬೇಕಾಗ್ತದೆ. ಆದರೆ ಸಾಧ್ಯ ಇದ್ರೆ ಸುಡು ಮಣ್ಣು ಮಾಡಿದ್ರೆ ಭಾರಿ ಒಳ್ಳೇದು. ಈಗ ಬೇರೆ ತರಕಾರಿಗೆ ಹೋಲಿಸಿ ನೋಡಿದ್ರೆ ಈ ಗಡ್ಡೆ ತರಕಾರಿಯ ಒಂದು ವಿಶೇಷತೆ ಏನು? ಗಡ್ಡೆ ತರಕಾರಿ ಅಂದ್ರೆ ಬೇಗ ಹಾಳಾಗುದಿಲ್ಲ, ನಮಗೆ ಯಾವಾಗ ಬೇಕಾವಾಗ ಅದು ತೆಗಿಬಹುದು. ನಮ್ಮಲ್ಲಿದ್ದರೆ ಯಾವುದೇ ತರಕಾರಿ ಇಲ್ಲ, ಪದಾರ್ಥ ಮಾಡ್ಲಿಕ್ಕೆ ಯಾವುದೇ ಇಲ್ಲ, ಕೂಡಲೇ ಯಾವ್ದಾದ್ರು ಒಂದು ಗಡ್ಡೆ ಇದ್ರೆ ತೆಗಿಬಹುದು. ಮತ್ತೆ ಅದನ್ನು ಕಿತ್ತಿಟ್ರೆ ಅದು ಮೊಳಕೆ ಬರುದಿಲ್ಲ. ಮೊಳಕೆ ಬರುದು ಯಾವಾಗ ಅಂತ ಹೇಳಿದ್ರೆ, ಫಸ್ಟ್ ಸಿಡಿಲು ಮಳೆ ಬಂದ ಕೂಡಲೇ ಮನೆಯೊಳಗಿದ್ರು ಕೂಡ ಆ ಗಡ್ಡೆ ಮೊಳಕೆ ಬರ್ತದೆ. ಈ ಸಿಡಿಲು ಮಳೆಯ ಬರುದು ಹೊರಗೆ ಬಂದ್ರು ಕೂಡ ಮನೆಯೊಳಗಿದ್ದ ಗಡ್ಡೆ ಕೂಡ ಗೊತ್ತಾಗ್ತದೆ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಗೆ ಯಾವ ತರಕಾರಿ ಇಲ್ಲ ಇದ್ರು ಕೂಡ ಈ ಗಡ್ಡೆಯನ್ನು ಉಪಯೋಗ ಮಾಡಬಹುದು. ಈಗ ಗಡ್ಡೆಯನ್ನ ಬಿತ್ತನೆಗಾಗಿ ಉಪಯೋಗಿಸಿದ್ರೆ ಯಾವ ರೀತಿ ಸಂಗ್ರಹಿಸಿ ಇಡಬೇಕು? ಸ್ವಲ್ಪ ಮಣ್ಣು ಅದಕ್ಕೆ ಲೇಪನ ಮಾಡಿ ಇಟ್ರೆ ಇದು ಬಾಳ್ವಿಕೆ ಜಾಸ್ತಿ. ಹೌದು, ಸೆಗಣಿ ಆಗ್ಬಹುದು, ಸೆಗಣಿ ಮಣ್ಣು ಲೇಪನ ಮಾಡಿ ಇಟ್ರೆ ಒಳ್ಳೇದು. ಈ ಸುವರ್ಣಗಡ್ಡೆ ಅಂತದನ್ನೆಲ್ಲ ತಿರುಗಿಸಿ ನಾಟಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ? ಹೌದು, ತಿರುಗಿಸಿ ನಾಟಿ ಮಾಡಿದ್ರೆ ಒಳ್ಳೇದು, ಅದರಿಂದ ಸುತ್ತಲೂ ಕೂಡ ಕಣ್ಣು ಬರ್ತದೆ. ಕೆಲವರು ಇಡೀ ಗಡ್ಡೆಯನ್ನು ನಾಟಿ ಮಾಡ್ತಾರೆ, ಕೆಲವರು 4 ಭಾಗ ಮಾಡಿ 8 ಭಾಗ ಮಾಡಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಉಂಟು. ಕೇರಳದಲ್ಲಿ ಕೂಡ ಹಾಗೆ ಒಂದು 4 ಭಾಗ ಮಾಡಿ ನಾಟಿ ಮಾಡ್ತಾರೆ, ತಿರುಗಿಸಿ ಕೂಡ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಉಂಟು. ಇದರಲ್ಲಿಯೂ ಕೂಡ ಬಳ್ಳಿ ತರಕಾರಿ ಅಂತ ಏನಾದ್ರು ಉಂಟು ಗಡ್ಡೆಗಳಲ್ಲಿ? ಹೌದು, ಬಳ್ಳಿ ತರಕಾರಿಂದ ಉಂಟು. ಇದರಲ್ಲಿ ಕಾರಂದ ಅಂತ ಉಂಟು, ಬಳ್ಳಿ ಬಟಾಟೆ ಉಂಟು, ಮತ್ತೆ ಇದು ತೂಣಗೆಣಸು, ಅಡ್ಡತಾಳಿ ಅಂತದ್ದೆಲ್ಲ ಬಳ್ಳಿ ಗೆಣಸು. ಅಂದ್ರೆ ಅಡಿಯಲ್ಲಿ ಕೂಡ ಗಡ್ಡೆ ಆಗ್ತದೆ, ಮೇಲೆ ಬಳ್ಳಿಯಲ್ಲಿ ಕೂಡ ಗಡ್ಡೆ ಸಿಗ್ತದೆ, ಬಟಾಟೆ ಅಂತ ಆಕೃತಿಯಲ್ಲಿ ಇದು ಗಡ್ಡೆಗಳು ಸಿಗ್ತದೆ. ಅಂದ್ರೆ ಇದನ್ನೆಲ್ಲ ಸಾಂಬಾರಿಗೆ ಮಾತ್ರ ಉಪಯೋಗಿಸುವಂತಹದ್ದು ಅಥವಾ ಬೇರೆ ಏನಾದ್ರೂ ಉದ್ದೇಶ ಉಂಟಾ? ಬೇರೆ ಮಾಡಬಹುದು, ನಮಗೆ ಚಿಪ್ಸ್ ಮತ್ತೆ ಈ ಲೇಸ್, ಈಗ ಲೇಸ್ ಎಲ್ಲ ಬರ್ತದಲ್ಲ, ಅದರ ಬದಲಿಗೆ ಭಾರಿ ಒಳ್ಳೇದು. ಹೌದು, ಬಟಾಟೆಯ ಬದಲು ಈ ಲೇಸಿಗೆ ಸರಿ ಸಾಟಿ ಇದೇ ಕೊಡಬಹುದು. ಇದು ಈ ಕಾರಂದ ಅಂತೆಲ್ಲ ಬರ್ತದೆ, ಅಂತದ್ದೆಲ್ಲ ಉತ್ತಮವಾಗಿ ಮಾಡಬಹುದು. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಒಂದು ಗೃಹದ ಉದ್ದಿಮೆಯಾಗಿ ಕೂಡ ಮಾಡಬಹುದು. ಇದರಲ್ಲಿ ಏನಾದ್ರೂ ಕೀಟ ರೋಗಗಳ ಸಮಸ್ಯೆ ಬರ್ತದ ಗಡ್ಡೆಗಳಲ್ಲಿ? ಕೀಟದ್ದು ಭಾರಿ ಕಡಿಮೆ, ಸಮಸ್ಯೆ ಕಡಿಮೆ. ಆದ್ರೆ ಹೆಗ್ಗಣ ಮತ್ತು ಹಂದಿಯಿಂದ ರಕ್ಷಿಸಲಿಕ್ಕೆ ಭಾರಿ ಕಷ್ಟ. ಏನ್ ಮಾಡಬಹುದು ತೋಟದಲ್ಲಿ? ತೋಟದಲ್ಲಿ ಹಂದಿಗಾದ್ರೂ ಮಾಡಬಹುದು, ಬೇಲಿ ಹಾಕಬಹುದು. ಈ ಹೆಗ್ಗಣ ಗೊತ್ತೇ ಆಗುದಿಲ್ಲ, ಅದು ಸುರಂಗ ಮಾರ್ಗ ತೆಗಿತದೆ. ಅಡಿಯಿಂದ ಒಂದು 10 ಫೀಟ್ 20 ಫೀಟ್ ಇಂದ ಅಡಿಯಿಂದ ಬಂದು ಈ ಗೆಡ್ಡೆಲ್ಲ ಖಾಲಿ ಮಾಡ್ತದೆ. ನಾವು ಗೆಡ್ಡೆ ಬೇಕು ಅಂತೇಳಿ ಆಗಿದ್ರೆ ಬಳ್ಳಿ ಮಾತ್ರ ನಮಗೆ. ಒಳ್ಳೇದು ನಟೇಶ್ ಅವರೇ, ಗೇರು ಕೃಷಿಯನ್ನ ಅತಿ ಸಾಂದ್ರ ಪದ್ಧತಿಯಲ್ಲಿ ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆ ಮರದ ಒಂದು ಬೇರು ಹುಳದ ನಿರ್ವಹಣೆಯ ಬಗ್ಗೆಯೂ ಕೂಡ ಪ್ರಯೋಗವನ್ನ ನೀವು ಮಾಡಿದ್ರಿ. ಅಂದ್ರೆ CPCRA ಒಂದು ಸಹಯೋಗದಲ್ಲಿ ನೀವು ಯಶಸ್ವಿ ಆಗಿದ್ದೀರಿ, ಜೊತೆಗೆ ಗಡ್ಡೆ ತರಕಾರಿಯ ಒಂದು ಹವ್ಯಾಸವನ್ನು ಕೂಡ ಇಟ್ಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೇರು ಕೃಷಿ ಅನುಭವ ಈ ಕುರಿತು ಮೂಡಾಯೂರು ಈಶ್ವರಮಂಗಲದ ನಟೇಶ್ ಎಂ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು TS ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಆರೋಗ್ಯವಂತ ಮಣ್ಣು, ಬೆಳೆ, ಆಹಾರ, ಉತ್ತಮ ಪರಿಸರ ನಿರ್ಮಾಣದ ಮೂಲಕ ಜನರ ಆರೋಗ್ಯ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹದ್ದು, ಜೊತೆಗೆ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಂತಹದ್ದು, ಹಾಗೆಯೇ ಬೇಸಾಯಕ್ಕೆ ಹೆಚ್ಚು ಹಣವನ್ನು ತೊಡಗಿಸದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಪೌಷ್ಟಿಕ ಗುಣಮಟ್ಟದ ಬೆಳೆಯನ್ನು ಬೆಳೆಯುವಂತಹದ್ದು ಇಂದಿನ ಅಗತ್ಯ ಅಂತ ಹೇಳಬೇಕು. ರೈತರಿಗೆ ಕೃಷಿ ಲಾಭದಾಯಕವಾಗಿರಬೇಕು, ಜೊತೆಗೆ ಜನರಿಗೆ ಆರೋಗ್ಯಕರ ಆಹಾರ ದೊರೆಯಬೇಕು. ಪ್ರಸ್ತುತ ಕೃಷಿಯಲ್ಲಿ ಬೆಳೆದು ನಿಂತಿರುವಂತಹ ಪೈರಿಗೆ ಅನೇಕ ಪೀಡೆಗಳು ಕಾಡ್ತಾ ಇರ್ತವೆ. ಅದರಲ್ಲಿ ಮುಖ್ಯವಾಗಿ ರಸ ಹೀರುವಂತಹ ಕೀಟಗಳು, ಎಲೆ ತಿನ್ನುವ ಕೀಟಗಳು, ಕಾಂಡ ಮತ್ತು ಕಾಯಿ ಕೊರಕಗಳು ಹಾಗೂ ರೋಗಕಾರಕ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಇವುಗಳನ್ನು ನಿಯಂತ್ರಿಸುವುದಕ್ಕೆ ಅನೇಕ ರೀತಿಯ ವಿಷಕಾರಿ ರಾಸಾಯನಿಕಗಳ ಬಳಕೆ ಚಾಲ್ತಿಯಲ್ಲಿರುತ್ತದೆ. ಈ ವಿಷಕಾರಿ ರಾಸಾಯನಿಕಗಳ ಅನಿಯಂತ್ರಿತ ಹಾಗೂ ಅವೈಜ್ಞಾನಿಕ ಬಳಕೆಯಿಂದಾಗಿ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ನಮ್ಮ ಆರೋಗ್ಯ ಮತ್ತು ಪರಿಸರದ ಸಮತೋಲನದ ದೃಷ್ಟಿಯಿಂದ ಪರಿಸರ ಸ್ನೇಹಿ ನೈಸರ್ಗಿಕ ಸಂಪನ್ಮೂಲಗಳಿಂದ ನಾವೇ ಸಿದ್ಧಪಡಿಸಿಕೊಳ್ಳಬಹುದಾದಂತಹ ಕೆಲವೊಂದು ಕೀಟನಾಶಕಗಳು ಹಾಗೂ ರೋಗ ನಿಯಂತ್ರಕಗಳ ಬಳಕೆಯ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ನೀಮಾಸ್ತ್ರ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ಸಾವಯವ ತಯಾರಿಯಾಗಿದೆ. ಇದು ಕೀಟಗಳನ್ನು ನಿಯಂತ್ರಿಸುವಲ್ಲಿ ಸಹಕರಿಸುತ್ತವೆ. ನೀಮಾಸ್ತ್ರವನ್ನು ತಯಾರಿಸುವುದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳಂತಂದರೆ ದೇಶೀಯ ಆಕಳ ತಾಜಾ ಸಗಣಿ ಸುಮಾರು 2 ಕಿಲೋಗ್ರಾಂನಷ್ಟು, ದೇಶೀಯ ಆಕಳ ಗಂಜಲ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಬೇವಿನ ಎಲೆ 10 ಕಿಲೋಗ್ರಾಂನಷ್ಟು, ನೀರು 200 ಲೀಟರ್. ತಯಾರಿಸುವಂತಹ ವಿಧಾನ ಅಂತಂದರೆ ಒಂದು ಡ್ರಮ್ಮಿನಲ್ಲಿ ಅಂದರೆ 200 ಲೀಟರ್ ಡ್ರಮ್ನಲ್ಲಿ ನೀರನ್ನು ತಗೊಳ್ಬೇಕು, 2 ಕಿಲೋಗ್ರಾಂನಷ್ಟು ದೇಶಿ ಆಕಳ ತಾಜಾ ಸಗಣಿ, 10 ಲೀಟರ್ನಷ್ಟು ದೇಶಿ ಆಕಳ ಗಂಜಲ ಅಥವಾ ಗೋಮೂತ್ರ, 10 ಕಿಲೋಗ್ರಾಂನಷ್ಟು ಬೇವಿನ ಎಲೆಯನ್ನು ಸಣ್ಣಕ್ಕೆ ಜಜ್ಜಿ ಅವುಗಳೊಂದಿಗೆ ಬೆರೆಸಬೇಕು. 3 ದಿವಸ ಇದನ್ನು ನೆರಳಿನಲ್ಲಿ ಇಡಬೇಕು. ಪ್ರತಿ ದಿವಸ 3 ಸಾರಿ ಒಂದು ಕೋಲಿನಿಂದ ಚೆನ್ನಾಗಿ ಪ್ರದಕ್ಷಿಣ ಆಕಾರವಾಗಿ ತಿರುಗಿಸಬೇಕು. 72 ಗಂಟೆಗಳ ನಂತರ ಮೊದಲು ತಟ್ಟಿನಿಂದ ಆಮೇಲೆ ಬಟ್ಟೆಯಿಂದ ಸೋಸಿ ಹೀಗೆ ಸಿದ್ಧಗೊಂಡಿರುವಂತಹ ನೀಮಾಸ್ತ್ರವನ್ನು 6 ತಿಂಗಳ ತನಕ ಸಂಗ್ರಹಿಸಿ ಬಳಸಬಹುದು. ನೀಮಾಸ್ತ್ರವನ್ನು ನೀರು ಬೆರೆಸದೆ 1 ಎಕರೆಗೆ ಸಿಂಪಡಿಸಬೇಕು. ನೀಮಾಸ್ತ್ರ ಕೀಟನಾಶಕ ಆಗಿರುವ ಹಾಗೆ ಶಿಲೀಂಧ್ರನಾಶಕವೂ ಕೂಡ ಆಗಿದೆ. ಇಡೀ ನೀಮಾಸ್ತ್ರವನ್ನು ನೀರು ಬೆರೆಸದೆ 1 ಎಕರೆಗೆ ಸಿಂಪಡಿಸಬಹುದು. ಇವು ಎಲೆ ರಸ ಹೀರುವಂತಹ ಕೀಟಗಳಿಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಸಾವಯವ ಕೀಟ ನಿಯಂತ್ರಕವಾಗಿದೆ. ಬ್ರಹ್ಮಾಸ್ತ್ರ ಎನ್ನುವಂತಹದ್ದು ಇನ್ನೊಂದು ರೀತಿಯ ತಯಾರಿ. ಇದರಲ್ಲಿ ಹಲವಾರು ಘಟಕಾಂಶಗಳಿರ್ತವೆ. ಬೇಕಾಗುವಂತಹ ಸಾಮಗ್ರಿಗಳು ಅಂತಂದರೆ ಸುಮಾರು 5 ಕಿಲೋಗ್ರಾಂನಷ್ಟು ಬೇವಿನ ಎಲೆ, 2 ಕಿಲೋಗ್ರಾಂನಷ್ಟು ಹಾಗಲಕಾಯಿಯ ಎಲೆ, 2 ಕಿಲೋಗ್ರಾಂನಷ್ಟು ಲಕ್ಕಿ ಎಲೆ, 2 ಕಿಲೋಗ್ರಾಂ ಔಡಲ ಕ್ಯಾಸ್ಟರ್ ಎಲೆ, 2 ಕಿಲೋಗ್ರಾಂನಷ್ಟು ಪೇರಳೆ ಎಲೆ, 2 ಕಿಲೋಗ್ರಾಂನಷ್ಟು ಪಾರ್ಥೇನಿಯಂ ಎಲೆ, 2 ಕಿಲೋಗ್ರಾಂ ಹೊಂಗೆ ಎಲೆ, 2 ಕಿಲೋಗ್ರಾಂ ಸೀತಾಫಲದ ಎಲೆ, 2 ಕಿಲೋಗ್ರಾಂ ಲಂಟಾನದ ಎಲೆ, 2 ಕಿಲೋಗ್ರಾಂ ದತ್ತೂರಿ ಎಲೆ, 2 ಕಿಲೋಗ್ರಾಂ ದಾಳಿಂಬೆ ಎಲೆ. ಈ 11 ಘಟಕಾಂಶಗಳಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂತಹ ಯಾವುದೇ 5 ಘಟಕಾಂಶವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಈ 5 ಬಗೆಯ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಚಟ್ನಿಯ ರೀತಿಯಲ್ಲಿ ಮಾಡಿಕೊಂಡು 40-50 ಕಿಲೋಗ್ರಾಂ ಪದಾರ್ಥ ಕುದಿಯುವಂತಹ ದೊಡ್ಡ ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ, ಮುಚ್ಚಳ ಇರುವ ಯಾವುದೇ ಒಂದು ಲೋಹದ ಪಾತ್ರೆಯಲ್ಲಿ 20 ಲೀಟರ್ ದೇಶಿ ಆಕಳ ಗಂಜಲವನ್ನು ಹಾಕಿ 5 ಎಲೆಗಳ ಚಟ್ನಿಯನ್ನು ಬೆರೆಸಿ ಚೆನ್ನಾಗಿ 4 ಬಾರಿ ಕುದಿ ಬರಿಸಬೇಕು. ಹೀಗೆ ಕುದಿಸುವುದರಿಂದ 15 ಲೀಟರ್ ದ್ರಾವಣ ಮಾತ್ರ ಉಳಿತದೆ. ನಂತರ ಮುಚ್ಚಳ ಸಮೇತ ಪಾತ್ರೆಯನ್ನು ಒಲೆಯಿಂದ ಕೆಳಗಿಳಿಸಬೇಕು. 2-4 ದಿವಸಗಳ ಕಾಲ ತಂಪಾಗುವುದಕ್ಕೆ ಬಿಟ್ಟು ಪ್ರತಿದಿನ 3 ಬಾರಿ ಕೋಲ್ನಿಂದ ಪ್ರದಕ್ಷಿಣಾಕಾರವಾಗಿ ಚೆನ್ನಾಗಿ ತಿರುಗಿಸಬೇಕು. ನಂತರ ಈ ಮಿಶ್ರಣವನ್ನು ಬಟ್ಟೆಯಿಂದ ಸೋಸಿ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ 3 ತಿಂಗಳ ಕಾಲ ಸಂಗ್ರಹಿಸಿ ಇಡಬಹುದು. ಎಲೆಗಳ ಕೆಳಗಡೆ ಉತ್ಪತ್ತಿಯಾಗುವಂತಹ ಹುಳಗಳ ತತ್ತಿಗಳನ್ನು ಕಂಡಾಗ 200 ಲೀಟರ್ ನೀರಿಗೆ 6 ಲೀಟರ್ನಷ್ಟು ಬ್ರಹ್ಮಾಸ್ತ್ರವನ್ನು ಬೆರೆಸಿ ಸಿಂಪಡಿಸಬೇಕು. ಹುಳುಗಳ ಮೊಟ್ಟೆಗಳು ಎಲೆ ಕೆಳಗಡೆ ಕಾಣಿಸದೇ ಇದ್ದರೆ 200 ಲೀಟರ್ ನೀರಿಗೆ 20 ಲೀಟರ್ ಜೀವಾಮೃತದ ಸಿಂಪರಣೆಯನ್ನು ಮಾಡಿದರೆ ಸಾಕಾಗ್ತದೆ. ಅಗ್ನಿಯಾಸ್ತ್ರ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಯಾರಿಯಾಗಿದೆ. ಇದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಅಂತಂದರೆ, ದೇಶೀಯ ಆಕಳ ಗಂಜಲ ಅಥವಾ ಗೋಮೂತ್ರ 20 ಲೀಟರ್ನಷ್ಟು, ಬೆಳ್ಳುಳ್ಳಿ ಸುಮಾರು 1/2 ಕಿಲೋಗ್ರಾಂನಷ್ಟು, ಬೇವಿನ ಎಲೆ 5 ಕಿಲೋಗ್ರಾಂ, ತಂಬಾಕು 1 ಕಿಲೋಗ್ರಾಂ, ಹೆಚ್ಚು ಖಾರ ಇರುವಂತಹ ಹಸಿಮೆಣಸಿನಕಾಯಿ ಸುಮಾರು 1/2 ಕಿಲೋಗ್ರಾಂನಷ್ಟು ಬೇಕಾಗ್ತದೆ. ತಯಾರಿಸುವಂತಹ ವಿಧಾನ ಅಂತಂದರೆ, 1 ಕಿಲೋಗ್ರಾಂನಷ್ಟು ತಂಬಾಕು, 1/2 ಕಿಲೋಗ್ರಾಂನಷ್ಟು ಹೆಚ್ಚು ಖಾರ ಇರುವಂತಹ ಹಸಿಮೆಣಸಿನಕಾಯಿಯ ಚಟ್ನಿ, 1/2 ಕಿಲೋಗ್ರಾಂನಷ್ಟು ಬೆಳ್ಳುಳ್ಳಿ ಚಟ್ನಿ, 5 ಕಿಲೋಗ್ರಾಂ ಬೇವಿನ ಎಲೆ ಚಟ್ನಿ. ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಮಣ್ಣಿನ ಗಡಿಗೆಯಲ್ಲಿ 20 ಲೀಟರ್ ದೇಶಿ ಆಕಳ ಗೋಮೂತ್ರದಲ್ಲಿ ಹಾಕಿ 4 ಕುದಿ ಬರುವ ಹಾಗೆ ಇವುಗಳನ್ನು ಚೆನ್ನಾಗಿ ಕುದಿಸಿ 4 ದಿನಗಳ ಕಾಲ ತಂಪಾಗಲು ಬಿಟ್ಟು ದಿನಕ್ಕೆ 3 ಬಾರಿ ಕಲಕ್ತಾ ಇರಬೇಕು. ಬಟ್ಟೆಯಿಂದ ಸೋಸಿ ಬೇರೊಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿ 3 ತಿಂಗಳ ಕಾಲ ಸಂಗ್ರಹಿಸಿ ಇಡಬಹುದು. ಟೊಮೆಟೊ, ದಾಳಿಂಬೆ ಇತ್ಯಾದಿ ಬೆಳೆಗಳಿಗೆ ಥ್ರಿಪ್ಸ್ ಕೀಟದ ಬಾಧೆ ಕಾಣಿಸಿದರೆ 200 ಲೀಟರ್ ನೀರು ಹಾಗೂ 3 ಲೀಟರ್ ಬ್ರಹ್ಮಾಸ್ತ್ರ, 3 ಲೀಟರ್ ಅಗ್ನಿಯಾಸ್ತ್ರವನ್ನು ಬೆರೆಸಿ ಸಿಂಪಡಿಸಬಹುದು. ಎಲೆ ರಸ ಹೀರುವಂತಹ ಕೀಟಗಳಿಗೆ ನೀಮಾಸ್ತ್ರ ಹಾಗೂ ಕಾಂಡಕೊರಕ ಮತ್ತು ಎಲೆ ತಿನ್ನುವ ಕೀಟಕ್ಕೆ ಬ್ರಹ್ಮಾಸ್ತ್ರವನ್ನು ಬಳಸಿ ಕಾಂಡಕೊರಕ ಹಾಗೂ ಹಣ್ಣು ಕೊರಕ ಹುಳುವಿಗೆ ಅಗ್ನಿಯಾಸ್ತ್ರವನ್ನು ಸಿಂಪಡಿಸಬಹುದು. ಇದರ ಜೊತೆಗೆ ನೈಸರ್ಗಿಕ ಕೀಟನಾಶಕಗಳನ್ನು ಕೈಚಾಲಿತ ಔಷಧ ಸಿಂಪರಣಾ ಯಂತ್ರದ ಸಹಾಯದಿಂದ ಬೆಳೆಗಳಿಗೆ ಸಿಂಪಡಿಸಬೇಕಾಗ್ತದೆ. ಹಾಗೆ ಎಲ್ಲ ಬಗೆಯ ಎಲೆ ತಿನ್ನುವ ಕಾಯಿ ಮತ್ತು ಕಾಂಡ ಕೊರಕ ಕೀಟವನ್ನು ನಿಯಂತ್ರಿಸುವುದಕ್ಕೆ ದಶಪರ್ಣಿಯನ್ನು ಉಪಯೋಗಿಸಬೇಕಾಗ್ತದೆ. ಇಲ್ಲಿ ಬೇಕಾಗುವಂತಹ ವಸ್ತುಗಳು ಅಂತಂದರೆ, 200 ಲೀಟರ್ನಷ್ಟು ನೀರು, 2 ಕಿಲೋಗ್ರಾಂ ದೇಶೀಯ ಆಕಳ ತಾಜಾ ಸಗಣಿ, 10 ಲೀಟರ್ ದೇಶೀಯ ಆಕಳ ಗಂಜಲ, 200 ಗ್ರಾಂ ಒಣಗಿದ ಶುಂಠಿ ಪುಡಿ, 5 ಕಿಲೋಗ್ರಾಂನಷ್ಟು ಬೇವಿನ ಎಲೆ, 2 ಕಿಲೋಗ್ರಾಂ ಹೊಂಗೆ ಎಲೆ, 2 ಕಿಲೋಗ್ರಾಂ ಸೀತಾಫಲದ ಎಲೆ, 2 ಕಿಲೋಗ್ರಾಂ ಲಕ್ಕಿ ಎಲೆ, 2 ಕಿಲೋಗ್ರಾಂ ಔಡಲದ ಎಲೆ, 2 ಕಿಲೋಗ್ರಾಂ ಲಂಟಾನದ ಎಲೆ, 2 ಕಿಲೋಗ್ರಾಂ ಮಾವಿನ ಎಲೆ, 1/2 ಕಿಲೋಗ್ರಾಂ ತುಳಸಿ ರೆಂಬೆ ತುಂಡು, 1 ಕಿಲೋಗ್ರಾಂ ಚೆಂಡು ಹೂವಿನ ಸಸ್ಯದ ತುಂಡು, 2 ಕಿಲೋಗ್ರಾಂ ಅಡಿಕೆ ಗರಿಯ ಚೂರು, 2 ಕಿಲೋಗ್ರಾಂ ಸೀಬೆ ಎಲೆ, 1 ಕಿಲೋಗ್ರಾಂ ದಾಳಿಂಬೆ ಎಲೆ, 1 ಕಿಲೋಗ್ರಾಂ ಎಕ್ಕದ ಎಲೆ, 1 ಕಿಲೋಗ್ರಾಂ ಜಾಲಿ ಮರದ ಸೊಪ್ಪು, 2 ಕಿಲೋಗ್ರಾಂ ದತ್ತೂರಿ ಎಲೆ ಹಾಗೂ 1 ಕಿಲೋಗ್ರಾಂ ಕಣಗಿಲೆ ಎಲೆ. ಇವುಗಳನ್ನು ತಯಾರಿಸುವಂತಹ ವಿಧಾನ ಅಂತಂದರೆ, 200 ಲೀಟರ್ ನೀರಿಗೆ 2 ಕಿಲೋಗ್ರಾಂ ದೇಶೀಯ ಆಕಳ ಸಗಣಿ ಮತ್ತು 10 ಲೀಟರ್ ಗಂಜಲ, 200 ಗ್ರಾಂ ಒಣಗಿದ ಶುಂಠಿ ಪುಡಿ ಇವುಗಳನ್ನು ಹರವಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಲಸಿ ನಂತರ ಎಲೆಗಳ ಪೈಕಿ ಯಾವುದಾದರೂ 10 ಎಲೆಯ ಚೂರು ಮತ್ತು 1 ಕಿಲೋಗ್ರಾಂ ತಂಬಾಕು ಮತ್ತು 1 ಕಿಲೋಗ್ರಾಂ ಖಾರದ ಹಸಿಮೆಣಸಿನಕಾಯಿ ಚಟ್ನಿ, 1/2 ಕಿಲೋಗ್ರಾಂ ಬೆಳ್ಳುಳ್ಳಿ ಚಟ್ನಿಯನ್ನು ಡ್ರಮ್ನಲ್ಲಿರುವ ನೀರಿನೊಡನೆ ಬೆರೆಸಿ ಇವೆಲ್ಲವುಗಳ ಮಿಶ್ರಣವನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ 3 ದಿವಸಗಳ ನಂತರ ಸೋಸಿ ಸಂಗ್ರಹಿಸಿ ಇಡಬಹುದು. ಪ್ರತಿ ದಿವಸ 2-3 ಬಾರಿ 2 ನಿಮಿಷ ಕೋಲಿನ ಚೆನ್ನಾಗಿ ತಿರುಗಿಸಬೇಕು. 41ನೇ ದಿವಸಕ್ಕೆ ಸೋಸಿ ಕಪ್ಪು ಬಣ್ಣದ ಪಾತ್ರೆಯಲ್ಲಿ ಹಾಕಿ 6 ತಿಂಗಳ ಕಾಲ ಸಂಗ್ರಹಿಸಿ ಇಡಬಹುದು. ಎಲೆಗಳ ಮೇಲೆ ಕೀಟಗಳ ಮೊಟ್ಟೆಗಳು ಕಂಡಾಗ 200 ಲೀಟರ್ ನೀರಿಗೆ 6 ಲೀಟರ್ ದಶಪರ್ಣಿ ಕಷಾಯವನ್ನು ಬೆರೆಸಿ ಸಿಂಪಡಣೆ ಮಾಡಬೇಕು. ಈ ಕೀಟನಾಶಕಗಳಲ್ಲದೆ ಕೆಲವೊಂದು ಶಿಲೀನಾಶಕವಾಗಿಯೂ ಕೂಡ ಸಾವಯವ ರೀತಿಯಲ್ಲಿ ನಾವು ಬಳಕೆ ಮಾಡಬಹುದು. ಇಲ್ಲಿ ಮುಖ್ಯ ಅಂತಂದರೆ ಶುಂಠಿ ಅಸ್ತ್ರವನ್ನು ಉಪಯೋಗಿಸುವಂತಹದ್ದು, ಹುಳಿ ಮಜ್ಜಿಗೆ ವಿಧಾನ, ಕಾಕುಳ್ಳಿನ ಕಷಾಯ, ನೀಮ್ ಪೇಸ್ಟ್ ಇವುಗಳನ್ನು ಕೂಡ ಉಪಯೋಗಿಸಬಹುದು. ಶುಂಠಿ ಅಸ್ತ್ರವನ್ನು ತಯಾರಿಸುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ದೇಶೀಯ ಆಕಳ ಹಾಲು 2 ಲೀಟರ್, ಒಣಗಿದ ಶುಂಠಿಯ ಪುಡಿ ಸುಮಾರು 200 ಗ್ರಾಮ್ನಷ್ಟು, ಒಂದು ಬಾಣಲೆ. ಇದನ್ನು ತಯಾರಿಸುವಂತಹ ವಿಧಾನ ಅಂತಂದರೆ ಒಂದು ಪಾತ್ರೆಯಲ್ಲಿ 2 ಲೀಟರ್ ದೇಶೀಯ ಆಕಳ ಹಾಲನ್ನು ಒಂದು ಕುದಿ ಬರುವ ತನಕ ಕಾಯಿಸಬೇಕು, ಕೆನೆಯನ್ನು ತೆಗೆದು ಆರಿಸಬೇಕು. ಒಂದು ಮಣ್ಣಿನ ಗಡಿಗೆಯಲ್ಲಿ 2 ಲೀಟರ್ ನೀರಿನಲ್ಲಿ 200 ಗ್ರಾಮ್ನಷ್ಟು ಒಣಗಿದ ಶುಂಠಿಯ ಪುಡಿಯನ್ನು ಬೆರೆಸಿ ಅವುಗಳನ್ನು ಕಲಸಬೇಕು. ಇದರ ಪ್ರಮಾಣ ಅರ್ಧ ಆಗುವ ತನಕ ಕುದಿಸಿ ಕೆಳಗಿರಿಸಿ ತಣ್ಣಗೆ ಆರಿಸಬೇಕು. ಕೆನೆ ತೆಗೆದ ಹಾಲನ್ನು ಈ ಶುಂಠಿ ದ್ರಾವಣದೊಂದಿಗೆ ಬೆರೆಸಿ 24 ಗಂಟೆಗಳ ಕಾಲ ನೆರಳಲ್ಲಿ ಇರಿಸಿ 3 ಬಾರಿ ಚೆನ್ನಾಗಿ ಕಲಸಬೇಕು. ಬಟ್ಟೆಯಿಂದ ಸೋಸಿ 1 ಎಕರೆಗೆ 200 ಲೀಟರ್ ನೀರಿನೊಂದಿಗೆ ಕೂಡಿಸಿ ಸಿಂಪಡಿಸಬೇಕು. ಶುಂಠಿ ಪುಡಿಯ ಬದಲಾಗಿ 200 ಗ್ರಾಮ್ ಕರಿಮೆಣಸಿನ ಪುಡಿಯನ್ನು ಬಳಸಿ ಇದೇ ರೀತಿಯಾಗಿ ಇನ್ನೊಂದು ಬಗೆಯ ಶಿಲೀನಾಶಕವನ್ನು ಕೂಡ ತಯಾರಿಸಬಹುದು. ಹುಳಿ ಮಜ್ಜಿಗೆಯನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 5 ಲೀಟರ್ ದೇಶಿ ಆಕಳ ಹುಳಿ ಮಜ್ಜಿಗೆ 200 ಲೀಟರ್ ನೀರನ್ನು ಬೆರೆಸಿ ಸಿಂಪಡಿಸಬಹುದು. 5 ದಿವಸ ಸಂಗ್ರಹಿಸಿಟ್ಟಿರುವಂತಹ ಮಜ್ಜಿಗೆಯನ್ನು ಹುಳಿ ಮಜ್ಜಿಗೆ ಅಂತ ಕರೀಬಹುದು. ಮಜ್ಜಿಗೆಯನ್ನು 40 ದಿವಸಗಳ ಕಾಲ ಕಾಯ್ದಿರಿಸಿದರೆ ಮತ್ತು ತಾಮ್ರದ ಪಾತ್ರೆಯಲ್ಲಿ ಕಿಲು ಬರುವಂತೆ ಸಂಗ್ರಹಿಸಿದರೆ ಮಜ್ಜಿಗೆ ಇನ್ನೂ ಪರಿಣಾಮಕಾರಿಯಾಗಬಹುದು. ಹುಳಿ ಮಜ್ಜಿಗೆ ಎಲ್ಲ ರೋಗಗಳನ್ನು ಹತೋಟಿ ಮಾಡುವಂತಹ ಗುಣವನ್ನು ಹೊಂದಿದೆ. ಒಂದೊಮ್ಮೆ ದೇಶೀಯ ಆಕಳ ಮಜ್ಜಿಗೆ ಲಭ್ಯವಾಗದೇ ಇದ್ದಲ್ಲಿ ಎಮ್ಮೆ ಮಜ್ಜಿಗೆ ಕೂಡ ಬಳಸಬಹುದು, ಆದರೆ ವಿದೇಶಿ ಹಸುವಿನದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಹಾನಿಕಾರಕ ಶಿಲೀಂಧ್ರದ ಪರಿಣಾಮಕಾರಿ ಹತೋಟಿಗಾಗಿ 20 ಲೀಟರ್ ದೇಶೀಯ ಆಕಳ ಗಂಜಲ, 20 ಕಿಲೋದಷ್ಟು ದೇಶೀಯ ಆಕಳದ ಸಗಣಿ, 20 ಕಿಲೋ ಬೇವಿನ ಎಲೆಯ ಚಟ್ನಿಯನ್ನು ಚೆನ್ನಾಗಿ ಕಲಸಿ 48 ಗಂಟೆಗಳ ಕಾಲ ಈ ಮಿಶ್ರಣವನ್ನು ದಿನಕ್ಕೆ 3 ಬಾರಿ ಕಲಸಿ ಬಳಸಬಹುದು. ವಿಶೇಷವಾಗಿ ಮೂಸಂಬಿ, ಮಾವು, ದಾಳಿಂಬೆ, ತೆಂಗು, ಅಡಿಕೆ, ಪಪ್ಪಾಯ, ಕಾಫಿ, ಟೀ, ಕೊಕ್ಕೋ ಈ ಬೆಳೆಗಳ ಮರಗಳ ಮೇಲೆ ಕಾಂಡಕ್ಕೆ ಈ ಪೇಸ್ಟನ್ನು ಸವರಬಹುದು. ಇದು ಹಾಗೇ ಇಟ್ಟರೆ 4 ದಿವಸಗಳಲ್ಲಿ ಅದು ಗಟ್ಟಿಯಾಗುವಂತಹ ಸಂಭವ ಕೂಡ ಇರ್ತದೆ. ಹಾಗಾಗಿ ಬಳಸುವ ಸಂದರ್ಭದಲ್ಲಿ ಮಾತ್ರ ಇದನ್ನು ಸಿದ್ಧಗೊಳಿಸಬೇಕು. ಮಜ್ಜಿಗೆ ಹೊರತುಪಡಿಸಿ ಶಿಲೀನಾಶಕಗಳನ್ನು ಸಂಗ್ರಹಿಸಿ ಇಡುವ ಹಾಗಿಲ್ಲ, ಮಾಡಿದ ಮರುದಿವಸವೇ ಇದನ್ನು ಸಿಂಪಡಿಸಬಹುದು. ಕೃಷಿ ಮಾಹಿತಿ ಕೇಳಿದರೆ ಪ್ರಸ್ತುತಪಡಿಸಿದವರು ಟಿಎಸ್ ಪ್ರಸಾದ್. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಸ್ ಜಾನಕಿ ಹಾಡಿರುವ ಆರ್ಎನ್ ಜಯಗೋಪಾಲ್ ಅವರ ರಚನೆ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. Thank you. ಅನು ದಯಾಘನ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ ಕೇಳಿ ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ರಚನೆ. ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡು ಮಾಡೋ ಈಗ ಕೇಳಿ ಬಿಕೆ ಸುಮಿತ್ರ ಹಾಡಿರುವ ಭಕ್ತಿಗೀತೆ. ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ. ಮಧುಕರ ವೃತ್ತಿ ಎನ್ನದು, ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು. ಪದುಮನಾಭನ ಪಾದ, ಪದುಮನಾಭನ ಪಾದ, ಪದುಮನಾಭನ ಪಾದ, ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು. ಕಾಲಿಗೆ ಗೆಜ್ಜೆ ಕಟ್ಟಿ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಆಲಾಪಿಸುತ್ತ ಬಲು ಒಲಗ ಮಾಡುವಂಥ, ಆಲಾಪಿಸುತ್ತ ಬಲು ಒಲಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು. ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು. ರಂಗನಾಥನ ಗುಣ